ಒಂದು ದುಡಿದ್ರೆ ಒಳ್ಳೇದಂತ ಹೇಳ್ಬೋದು. ಈಗ ಎಮ್ಮೆನೂ ಆಯ್ತು ಜರ್ಸಿನೂ ಆಯ್ತು, ಯಾವ್ದು ಚೆನ್ನಾಗಿ ಅನ್ಸುತ್ತೆ ಸರ್? ಎರಡೂ ಚೆನ್ನಾಗಿ ಅಂತ ಹೇಳ್ಬೋದು ಸರ್. ಯಾಕಂತಂದ್ರೆ ಎಮ್ಮೆ ಕಡಿಮೆ ಹಾಲು ಕೊಟ್ರೂ ಫ್ಯಾಟ್ ಹೆಚ್ಚಿಗೆ ಬರ್ತದೆ ಸರ್. ಇದು ಆಕಳು ಹೆಚ್ಚಿಗೆ ಹಾಲು ಕೊಟ್ರೆ ಫ್ಯಾಟ್ ಸ್ವಲ್ಪ ಕಡಿಮೆ ಬರ್ತದೆ. ನಿರ್ವಹಣೆಯಲ್ಲಿ ಆಕಳು ಒಂದ್ ಸ್ವಲ್ಪ ಬೆಟರ್ ಅನಿಸ್ತದೆ, ಆದ್ರೆ ಎಮ್ಮೆದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಸರ್. ಯಾಕಂತಂದ್ರೆ ಅದು ಒಬ್ಬರನ್ನ ನಂಬಿರ್ತದೆ ಸರ್ ಹೆಚ್ಚಾನ ಹೆಚ್ಚು ಎಮ್ಮೆ ತಳಿ. ಇವಾಗ ಬೀಡ್ಗಳು ಈಗ ಹರಿಯಾಣದಿಂದ ತಗೊಂಡ್ಬಂದಿದ್ವಿ ಎಲ್ಲ, ಇವು ಈಗ ಅವೆಲ್ಲ ಸರಿ ಹೋಗ್ತಾ ಇದ್ವಿ ಸರ್. ನಮ್ಮ ಲೋಕಲ್ ತಳಿ ಹೋದ್ರೆ ಸ್ವಲ್ಪ ಕಷ್ಟ ಅನಿಸ್ತದೆ ಸರ್, ಒಬ್ಬರನ್ನೇ ನಂಬಿರ್ತಾವೆ ಸರ್ ಅಂತೇಳಿ. ಇವಾಗ ಹೊಸ ಹೊಸ ತಳಿ ಬಂದೇವಲ್ಲ ಸರ್, ಇವು ಸುರತಿ ತಳಿಯಲ್ಲಿ ಹೊಸ ಬ್ರೀಡ್ ರೆಡಿ ಮಾಡ್ತಾ ಇದಾರೆ, ಅದರಿಂದ ಅವು ನಿರ್ವಹಣೆ ಒಂದ್ ಲೆಕ್ಕಕ್ಕೆ ಚಲೋ ಅಂತ ಹೇಳ್ಬೋದು ಸರ್. ಹಾಲು ಎಷ್ಟು ಕೊಡ್ತಾವು ಸರ್? ನಮ್ಮ ಕ್ಲೈಮೇಟಿನ ಲೆಕ್ಕಕ್ಕೆ ನೋಡಿದ್ರೆ ಒಂದು 6-7 ತರ ತೆಗೆದೇವಿ ಸರ್ ನಮ್ ಒಂದ್ ಎಮ್ಮೆಯಿಂದ ಒಂದ್ ಟೈಮಿಗೆ ಸರ್. ಹಾ ಸರ್, 7 ಲೀಟರ್ ಕ್ರಾಸ್ ಇದೆ ಸರ್. ದಿನ ಎಷ್ಟು? 2 ಸಲ ಹಿಂಡ್ತೀರಿ? ಹಾ, ಬೆಳಗ್ಗೆ ಸಂಜೆ ಸರ್. ನಿರ್ವಹಣೆ ಹಾಗೆ ಸರ್, ಬೆಳಗ್ಗೆ ಒಂದ್ಸಲ ಮೇವ್ ಹಾಕಿದ್ರೆ ಸಂಜೆನೇ ಸರ್. ಪದೇ ಪದೇ ಹಾಕುವಂತ ವಿಷಯ ಇಲ್ಲ ಸರ್ ಅದರಲ್ಲಿ, ಯಾಕಂದ್ರೆ ಮೆಲ್ಕ್ ಹಾಕಿ ಹಾಲು ರೆಡಿ ಮಾಡ್ಕೋಬೇಕಲ್ಲ ಸರ್. ಹಿಂಗಾಗಿ ಬೆಳಗ್ಗೆ ಮೇವ್ ಹಾಕಿದ್ರೆ ಸಂಜೆನೆ ಮೇವ್ ಹಾಕುವ ಸರ್. ನಮ್ದು ನಿರ್ವಹಣೆ ಎರಡೇ ಹೊತ್ತು ಸರ್. ನೀರು? ನೀರು ಅದು ಬಾಣಿಯಲ್ಲಿ ತುಂಬಿ ಇರ್ತೀವಿ ಸರ್. ಹುಲ್ಲು ತಿಂದಾದ್ಮೇಲೆ ಬಾಣಿಯಲ್ಲಿ ನೀರು 2 ಟೈಮ್ ಕುಡಿಸಿ ಕುಡಿಸುತ್ತೆ ಸರ್, ಕಂಪಲ್ಸರಿ. 2 ಆದರೂ ಹಾಗೂ 3 ಸಲ ಕುಡಿಸಿ ಕುಡಿಸುತ್ತೆ. ಹಾ ಸರ್. ಅಂದ್ರೆ ನಿರ್ಧಾರ ನೀವು ತಗೊಳ್ಳೋದು ಅಥವಾ ಅಲ್ಲಿ ತುಂಬಿಟ್ಟಿರ್ತೀವಿ ಒಬ್ಬಂದು ಕುಡಿತಿರ್ತಾವ ಹೇಗೆ ಸರ್? ಒಮ್ಮೆ ಹುಲ್ಲು ತಿಂದಾದ್ಮೇಲೆ ಪಟ್ಟನೆ ಬಾಣಿಗೆ ನೀರು ಬಿಟ್ಟಿರ್ತೇವೆ. ಹುಲ್ಲನ್ನು ಹಾಗೆ ಉಳಿದಿತ್ತಪ್ಪ ಅಂತಂದ್ರೆ ಬಕೆಟ್ ನಲ್ಲಿ ಕುಡಿಸ್ತೇವೆ ಸರ್. ಆತರ ಕುಡಿತಾವನು ಅಂತ ಗೊತ್ತಾಗಿ ಆಗ್ತದೆ ಸರ್. ಅವು ಮೇವು ತಿಂದ ನೀರು ಕುಡಿಯುವಂತ ವಿಚಾರ ಇರ್ತದೆ ಸರ್, ಅವ್ ಕುಡಿದೆ ಕುಡಿತಾವ. ಅಂದ್ರೆ ಇನ್ನು ನೀರು ಜಾಸ್ತಿ ಕೊಟ್ರೆ ಅಂತ ತೊಂದರೆ ಇಲ್ಲ? ಇಲ್ಲ ಇಲ್ಲ ಸರ್, ನೀರು ಬೇಕು ಸರ್. ಮೇವು ಕಡಿಮೆ ಆದ್ರೂ ಇಲ್ಲ, ನೀರು ಬೇಕೇ ಬೇಕು. ಈಗ ನೀವು 2 ಹೊತ್ತು ಆಹಾರ ಕೊಡುವ ಗುಟ್ಟಿ ಅನ್ನೋದು ಸರ್, ಅದು ಯಾಕಂತಂದ್ರೆ ಅವು ತಿಂದ ಹುಲ್ಲನ್ನ ಮೆಲ್ಕ್ ಆಡಿಸಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಚಲೋ ಸರ್. ಅವು ಅಂದ್ರೆ ಹಾಲಿನ ಇಳುವರಿ ಹೆಚ್ಚಿಗೆ ಬರ್ತದೆ ಸರ್. ಅದು ಹುಲ್ಲು ತಿಂತ ಇದ್ರೆ ಹುಲ್ಲು ತಿಂದು ಶಗ್ನಾನ ಹೆಚ್ಚಾಗ್ತದೆ ಸರ್, ಹಾಲು ಹೆಚ್ಚಾಗೋದಿಲ್ಲ ಸರ್. ಮೆಲ್ಕಗೂ ಟೈಮೇ ಸಿಗೋದಿಲ್ಲ ಸರ್. ಅವು ಅಂದ್ರೆ ಮೆಲ್ಕ್ ಹಾಕ್ಲಿಕ್ಕೆ ಅವಕಾಶ ಮಾಡಿ ಅವಕಾಶ ಕೊಡುವ. ಈಗ ಒಂದು ಸಾರಿ ಮುಂಜಾನೆ ಅದಕ್ಕೆ ಆಹಾರ ಹಾಕ್ತೀರಿ, ಸಂಜೆಗೆ ಒಂದ್ಸಲ ಆಹಾರ ಹಾಕ್ತೀರಿ, ಅದಕ್ಕೆ ಇಷ್ಟೇ ಕೊಡಬೇಕು ಅಂತ ಹಂಗೇನ್ ಇರುತ್ತೆ? ಅಂದ್ರೆ ಬಾಡಿ ಅಂತ ಸ್ವಲ್ಪ ದೊಡ್ಡದಿತ್ತಪ್ಪ ಅಂತಂದ್ರೆ ಸ್ವಲ್ಪ ಒಂದು 15 ಕೆಜಿ ವರೆಗೆ ಕೊಡ್ತೀವಿ ಸರ್. ಅದರಲ್ಲಿ ಕಡಿಮೆ ಸಣ್ಣ ಸೈಜ್ ಇತ್ತು 12 ಕೆಜಿ ವರೆಗೆ ಗೊತ್ತಾಗ್ತದೆ. ಒಂದು ಟಬ್ ಲೆಕ್ಕ ಇದೆ ಸರ್, ಅದೊಂದು ನಿರ್ವಹಣೆ ಆತರ ಮಾಡ್ತೀವಿ ಸರ್. ಏನೇನು ಕೊಡ್ತಿರೋಕೆ ಸರ್? ಇದು ಮೇವು ಹೆಚ್ಚಿತ್ತಂದ್ರೆ ಹುಲ್ಲೇ ಕೊಡ್ತೇವೆ ಸರ್, ಹುಲ್ಲು ಕಟ್ ಮಾಡಿನ. ಹಾ ಸರ್, ಮತ್ತೊಂದೇನಂತಂದ್ರೆ ಮೇವು ಕಟ್ ಮಾಡಿ ಕೊಡೋದು ಒಳ್ಳೇದು ಸರ್. ಹಸಿದಿದ್ರು ಸರ್ ಒಂದು ತಿಂಗಳದ್ದು ಮೇವೇ ಆಗ್ಬೇಕು ಸರ್ ಚೆನ್ನಾಗಿ ಅಂತಂದ್ರೆ. ಅದ್ರ ಒಳಗಡೆದಾದ್ರೆ ಅವು ತಿಂದಿದ್ದೆಲ್ಲ ನೀರೇ ಆಗ್ಬಿಡ್ತದೆ ಸರ್, ಹೊಟ್ಟೆಯಿಂದ ಗಂಜಲಾಗಿ ಹೋಗ್ತದೆ ಅಂತೇಳಿ. ಹಾ ಸರ್, ಶಗಣ ಆಗೋದು ಕಡಿಮೆ ಸರ್, ಹಾಲು ಇಳುವರಿ ಬರೋ ಕಡಿಮೆ. ಅಂದ್ರೆ ಸ್ವಲ್ಪ ಒಣಗಿರ್ಬೇಕು ಅಂತ ಸರ್? ಬಲ್ತ್ ಹುಲ್ ಅಂತ ಹೇಳ್ತಾರೆ, ಒಂದ್ ತಿಂಗಳದು ಒಂದ್ ತಿಂಗಳ ಒಳಗಡೆ ಹೊರಗಡೆ ಈ ತರದ ಹಾಕಿದ್ರೆ ಒಳ್ಳೆ ಸರ್. ಅಂದ್ರೆ ಈಗ ನಾವು ಹುಲ್ ಬೆಳೆಸ್ತೀವಿ ಅಥವಾ ಜೋಳದ ದಂಟು ಬೆಳೆಸ್ತೀವಿ, ಅದು ತೀರ ಸಣ್ಣದಿರಬಾರ್ದು, ಅದು ಬೆಳೆದಿರ್ಬೇಕು. ತುಂಬಾ ದನಗಳು ಇದ್ರೆ ಸರ್ ಚಿಕ್ಕದು ಎಷ್ಟು ಕೂದ್ರು ಸರ್ ಸಾಕಾಗಿಲ್ಲ. ಬೆಳೆದಿತ್ತಿದ್ದಪ್ಪ ಅಂದ್ರೆ ಅವು ಕಟ್ ಮಾಡಿ ಹಾಕಿದ ಕೂಡ ಹೊಟ್ಟೆ ತಿಂದು ಮಲ್ಕೋತಾವ ಸರ್. ಈಗ ನಿಮ್ಗೆ ಯಾವಾಗ್ಲೂ ಹಸಿ ಮೇವ ಕೊಡಬೇಕು ಅಂತ ಇಡುತ್ತೋ, ಅಥವಾ ಹಸಿ ಮೇವು ಸಾಕಷ್ಟು ಸಿಗುವಂತ ಸಂದರ್ಭದಲ್ಲಿ ಒಣ ಮೇವನು ಕೊಡಬೇಕು, ಹಂಗೇನ್ ಇರುತ್ತೆ? ಒಣ ಮೇವು ಅಂದ್ರೆ ಒಂದ್ ಟೈಮ್ ಹಾಕಿದ್ವಿ ಸರ್, ನೈಟ್ ಹಾಕ್ಲೇಬೇಕು ಸರ್. ಒಂದ್ ಟೈಮ್ ಹಾಕ್ಲೇಬೇಕು ಅಂದ್ರೆ ಡೈಜೆಸ್ಟನ್ ಗೆ ಅದು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತದೆ ಸರ್. ಯಾಕಂತಂದ್ರೆ ಹಸಿದೆ ಅಂತಂದ್ರೆ ಮತ್ತೆ ಉಚ್ಕೊಳ್ಳೋದು ಅದು ಇದು ಪ್ರಾಬ್ಲಮ್ ಆಗ್ತದೆ ಸರ್, ಜಗನ ತಿಳು ಬರ್ತದೆ. ನೀವು ಒಣ ಮೇವು ಹಾಕಿದ್ರೆ ತಿಂತಾವ? ಹೌದು ತಿಂತಾವ್ ಸರ್, ತಿಂತಾವ್. ಹಸಿ ಮೇವು ಸಾಕಷ್ಟು ಆಯ್ತು ಬಿಡು ಅಂತ ಹಂಗೇನ್ ಬಿಡಲ್ಲ ಏನ್ರಿ. ಅತಿಯಾಗಿ ಹಸಿದಿರ ಮೇವು ಇದ್ರೆ ಅದು ಒಂದ್ಸಲ ಹಾಕಿರ್ತೀವಿ ಸರ್ ಅಷ್ಟೇ, 3ನೇ ಟೈಮ್ ಅಂತೇಳಿ. ನೈಟ್ ಡೇ ಅಂತೂ ಒಂದೇ ಟೈಮ್ ಬರ್ತದೆ ಸರ್ ಅಷ್ಟೇ. ಮೇವು ಅಂತ ಹೇಳಿದ್ರೆ ಮೇವಿನ ಬೆಳೆ ಬೆಳಿತೀರೋ ಅಥವಾ ಹೇಗೆ? ಹಾ ಸರ್, ಬೆಳಿತೇವೆ ಅಂದ್ರೆ ಇದು ಅಲಸಂದಿನೂ ಸರ್, ಅಲಸಂದಿ ಹಾಲಿಗೆ ಒಳ್ಳೆ ಸರ್. ಆಮೇಲೆ ನಿಪೀರು ಅಂತ ಹೈಬ್ರಿಡ್ ಬೆಳೆ ಇದಾವ ಸರ್, ಅವೆಲ್ಲ ಬೆಳಿತೀವಿ. ಗೊಂಜಾಳ ಅಂತಂದ್ರೆ ಸೈಲೇಜ್ ಮಾಡಿ ನಾವು ದನಗಳಿಗೆ ನಾವು ಒಂದು ಸೈಲೇಜ್ ಹಾಲುಗಳಿರುವಂತ ಮೆಕ್ಕೆಜೋಳನ ಕಟ್ ಮಾಡಿ ಒಂದು 20-25 ದಿವಸ ಅದನ್ನ ಶೇಖರಿಸಿ ಮೆತ್ತಿಗೆ ಹಾಕಿ ಆಮೇಲೆ ಅದನ್ನ ಓಪನ್ ಮಾಡಿ ಆಮೇಲೆ ದನಗಳಿಗೆ ಹಾಕ್ತೀವಿ ಸರ್. ಮಳೆಗಾಲದಲ್ಲಿ ಅದು ನಮ್ಗೆ ತುಂಬಾ ಯೂಸ್ ಆಗಿದೆ ಸರ್, ಯಾಕಂದ್ರೆ ತುಂಬಾ ಮಳೆ ಬೆಳೀತಾ ಇರಬೇಕಾದ್ರೆ ಹುಲ್ ಕೊಯ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಸರ್. ಆತರ ಒಂದು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅದನ್ನ ಅವಾಗಿಂದ ಅವಾಗನೇ ಹಾಕ್ಬಹುದು ಸರ್ ದನಗಳಿಗೆ. ಈಗ ರಸಮೇವು ಅಂತೀವಲ್ಲ ಸೈಲೇಜ್, ಪೂರ್ತಿ ಬರೀ ಸೈಲೇಜ್ ಅನ್ನ ತಿನ್ನಿಸ್ಬೋದಾ ಅಥವಾ ಅದರ ಜೊತೆಗೆ ಮೇವು ಅಥವಾ ಹಸಿ ಮೇವು ಒಣ ಮೇವು ಅದನ್ನು ಕೊಡಬೇಕಾಗುತ್ತ ಹೇಗೆ ಸರ್? ಅದು ಸಾಕಾಗೋಷ್ಟು ಇದ್ದಂತಾನೆ ಬೇರೆ ಮೇವು ಬೇಕಾಗ್ಲಿಕ್ಕಿಲ್ಲ ಸರ್, ಬೇಕಾಗ್ಲಿಕ್ಕಿಲ್ಲ. ಅದೇ ಪ್ರಮಾಣ ಅಂತೂ ಬಿಟ್ಟು ಹಾಕ್ಲಿಕ್ಕಿಲ್ಲ ಸರ್. ಮೇವು ಬೀಜಗಳನ್ನು ತಗೊಂಡ್ಬರ್ತೀವಿ ಸರ್ ನಾವು ಪಶು ಇಲಾಖೆಯಿಂದ, ಅವರು ಮೇವು ಬೀಜ ಕೊಡ್ತಾರೆ ಸರ್. ಪ್ರತಿ ವರ್ಷನೂ ಕೊಡ್ತಾರೆ? ಹೌದು ಸರ್, ಪ್ರತಿ ವರ್ಷ ಪ್ರತಿ ಸೀಸನ್ಗೂ ಕೊಡ್ತಾರೆ. ಹೌದು, ಅಂದ್ರೆ ಮಳೆ ಮುಗಿದ್ಮೇಲೆ ಮಳೆ ಸ್ಟಾರ್ಟ್ ಆಗೋ ಟೈಮ್ದಲ್ಲಿ 2 ಟೈಮ್ದಲ್ಲಿ ಕೊಡ್ತಾರೆ ಸರ್. ಯಾಕಂತಂದ್ರೆ ಅವಾಗ ನೀವು ಯೂಸ್ ಆಗೋದಿಲ್ಲ ಸರ್ ಮಳೆ, ಯಾರೇ ಪ್ರತಿಯೊಬ್ಬರಿಗೂ ನೀರಿನ ಅವಕಾಶ ಇರಂಗಿಲ್ಲ ಸರ್ ಬೋರಿಂದು. ಈಗ ಮಳೆ ಮುಗಿತಾ ಇತ್ತಂತಂದ್ರೆ ಅದನ್ನ ಹದ ಮಾಡ್ಕೊಂಡು ಈಗ ಮೇವಕ್ ಬಿಡ್ತಾರೆ ಸರ್. ಮೇನ್ ಬೆಳೆ ಎಂತ ಬೀಜ ಕೊಡ್ತಾರೆ? ಜೋಳ ಕೊಡ್ತಾರೆ ಸರ್, ಆಮೇಲೆ ಆಫ್ರಿಕಂಟಾಲ್ ಅಂತೇಳಿ ಬೆಳೆ ಗೊಂಜಾಳ ಕೊಡ್ತಾರೆ ಸರ್. ಮೇವಿಗಾಗಿ ನಮ್ಮ ದನಕರುಗಳಿಗಾಗಿ ಬೆಳೆಯುವಂತ ಮೇವಿನ ಬೆಳೆಗಳು, ಅದರಿಂದ ಏನ್ ಜೋಳ ಗಿಳಗಿ ಇರಲ್ಲ. ಅದನ್ನೇ ಸೈಲೇಜಿಗೆ ಬಳಸ್ಕೋಬಹುದ? ಅದನ್ನ ಬಳಸ್ಕೋಬಹುದು ಸರ್. ಗೋವಿನ ಜೋಳದಿಂದ ಅಷ್ಟು ಆದಷ್ಟು ಚೆನ್ನಾಗಿ ಆಗೋದಿಲ್ಲ ಸರ್. ಗೋವಿನ ಜೋಳದಲ್ಲಿ ಅದು ಸಿಹಿ ಪದಾರ್ಥದ ತೆನೆ ಇರ್ತದಲ್ಲ ಸರ್, ವೈಟ್ ಕಾಳಿದ್ದಾಗ ಅದು ಚೆನ್ನಾಗಿ ತಿಂತಾವ್ ಸರ್. ಮತ್ತೆ ಇನ್ನೊಂದು ಏನಂದ್ರೆ, ದನಕರುಗಳಿಗೆ ಬರೀ ಮೇವು ಹಾಕಿದ್ವಿ ನೀರ್ ಕೊಟ್ವಿ ಅಷ್ಟೇ ಅಲ್ಲ, ಅವುಗಳ ಮೈ ತೊಳಿಬೇಕು, ಅವು ಮೈ ಬೋಳಿಸ್ಬೇಕು, ಅಥವಾ ಕೊಂಬಿಂಗ್ ಅಂತೀವಿ ಆ ರೀತಿ ಮಾಡ್ತಾ ಇರ್ಬೇಕು, ಮೈ ಸವರ್ತಾ ಇರ್ಬೇಕು ಅಂತವೆಲ್ಲ ಮಾಡ್ತೀರಿ? ಮಾಡ್ಲೇಬೇಕು ಸರ್, ಒಂದೊಂದಾಗಿ ಒಂದೊಂದು ಟೈಮ್ನಲ್ಲಿ ಮಾಡ್ತೀವಿ ಸರ್. ಫ್ರೀ ಇದ್ದಾಗ ಮೈ ತೊಳೆಯೋದು ಬೆಳಗಿನ ಟೈಮ್, ಅಥವಾ ಚಳಿ ಇತ್ತಂದ್ರೆ ಮಧ್ಯಾಹ್ನ ಟೈಮ್ನಲ್ಲಿ ತೊಳಿತೀವಿ ಸರ್. ದಿನ ಅಂತಲ್ಲ, ಎರಡು ದಿನಕ್ಕೊಮ್ಮೆ ಆದ್ರೂ ತೊಳೆದು ತೊಳಿತೀವಿ ಸರ್ ಕಂಪಲ್ಸರಿ. ಅಂದ್ರೆ ನಿರ್ವಹಣೆ ಮನೆಯಲ್ಲಿ ಆಗ್ತಾ ಇದ್ದಿರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಸರ್. ಪ್ರತಿ ಎಲ್ಲ ಕೆಲಸ ಮಾಡ್ಕೊಂಡು ಅದನ್ನ ನಿರ್ವಹಣೆ ಮಾಡ್ಕಂತಂದ್ರೆ, ಇದ್ರ ಮನೆಯಲ್ಲಿ ಕೆಲಸ ಜೊತೆಗೆ ಅದನ್ನ ನಿರ್ವಹಣೆ ಮಾಡ್ತಾ ಇದೇವಲ್ಲ ಸರ್, ಹಿಂಗಾಗಿ ಸ್ವಲ್ಪ ಇದಾಗ್ತದೆ ಅಂತೇಳಿ ಎರಡು ದಿನಕ್ಕೊಮ್ಮೆ ಆದ್ರೂ ತೊಳಿತೀವಿ ಸರ್. ಕೊಟ್ಟಿಗೆ ಅಂತೂ ಡೈಲಿ ಮೂರು ಟೈಮ್ ತೊಳಿತೀವಿ ಸರ್. ಕೊಟ್ಟಿಗೆ ನಿರ್ವಹಣೆ ಅಂತೂ ಕಂಪಲ್ಸರಿ ಮೂರು ಟೈಮ್ ಸರ್. ಹೌದು ಸರ್. ಯಾಕೆ ಅಷ್ಟೊಂದು ಕ್ಲೀನ್ ಇತ್ತಂತ ಅಂದ್ರೆ ಯಾವ ರೋಗ ರುಜಿನ ಕಡಿಮೆ ಸರ್, ಈ ಕಾಲು ಬೇನಿ ಬಾಯಿ ಬೇನಿ ಈ ತರ ಬರೋದು ಕಡಿಮೆ ಆಗ್ತದೆ ಸರ್ ಕ್ಲೀನ್ ಇದ್ದಷ್ಟು. ಮತ್ತೆ ಅಲ್ಲಿ ನಮ್ದು ಕೊಟ್ಟಿಗೆ ಓಪನ್ ಇದೆ ಸರ್ ತುಂಬಾ, ಅಲ್ಲಿ ಇದು ಸೊಳ್ಳೆ ಬರೋದು ಕಡಿಮೆ ಸರ್. ನಮ್ದು ಕ್ಲೀನ್ ಇದೆ ಅಂತ ಸೊಳ್ಳೆ ಬರೋದು ಕಡಿಮೆ ಸರ್. ಇದೊಂದು ಸರ್ ಪ್ಲಸ್ ಸರ್. ನಮ್ದು ಹೌದು ಸರ್, ಕ್ಲೀನ್ ಇದ್ರೆ ಸೊಳ್ಳೆ ಬರಲ್ಲ. ಹಾ ಸರ್, ನೀರಿನ ಒತ್ತಡ ಹೆಚ್ಚಾಯ್ತಂತಂದ್ರೆ ಹೊರಗಡೆ ಗಲೀಜೆಲ್ಲ ಹೊರಗೆ ತೆಗಿಬೋದು ಸರ್ ನೀರಿಂದ ಕ್ಲೀನ್ ಮಾಡಿ. ಈ ಕ್ಲೀನ್ ಮಾಡೋದು ಅಂತ ಹೇಳಿದ್ರಲ್ಲ, ಅದನ್ನ ತೊಳೆಯೋದು ಅಥವಾ ಹೇಗೆ? ಸಗಣಿ ಅಷ್ಟಿಗೆ ಬಾಚೋಗ ಕೈ ಬಿಟ್ರೆ ಸಾಕು? ಸಗಣಿ ತೆಗೆದು ಬುಟ್ಟಿಯಿಂದ ತುಂಬಿ ಹೊರಗಡೆ ಹಾಕೋ ಸರ್. ಆಮೇಲೆ ಕಾಲು ಸಗಣ ತೆಗೆದು ಕಾಲಿಗೆ ತಾಗಿರ್ತದಲ್ಲ ಸರ್ ಅದು, ಆಮೇಲೆ ಮ್ಯಾಟ್ ಹಾಕಿರ್ತೀವಿ ಸರ್ ಜರಿದಾಗಿ ಗ್ರಿಪ್ ಸಿಗ್ಬೇಕಲ್ಲ ಸರ್ ಎದ್ದೇಳ್ಬೇಕಾರೆ, ಇದು ಅಂತದೆಲ್ಲ ತೊಳಿಬೇಕಾಗ್ತದೆ ಸರ್. ಅಷ್ಟು ಸಗಣಿ ಎಷ್ಟು ಬರ್ತೀನಿ ನಿಮ್ ದಿನ? ದಿನಕ್ಕೆ ಒಂದು 20 ಬುಟ್ಟಿ ಕ್ರಾಸ್ ಆಗ್ಬೋದು ಸರ್. ಅದನ್ನೇನ್ ಮಾಡ್ತೀರಿ? ತಿಪ್ಪಿಗೆ ಹಾಕ್ತೀವಿ ಸರ್. ಆಮೇಲೆ ಮತ್ತೊಂದು ಸರ್, ಇಲ್ಲಿ ನಮ್ದು ಇದರಲ್ಲಿ ತೊಳೆದ ನೀರೆಲ್ಲ ಒಂದು ಟ್ಯಾಂಕ್ ಸಂಗ್ರಹಣೆ ಮಾಡಿ ಅದು ಸೀದಾ ಗದ್ದೆಗೆ ಹೋಗ್ತದೆ ಸರ್ ತೊಳೆದ. ಅದೊಂದು ದೊಡ್ಡ ಪ್ಲಸ್ ಇದೆ ಸರ್. ನಮ್ದು ಗೊಬ್ಬರ ಅಂತೂ ಹೆಚ್ಚು ಯೂಸ್ ಮಾಡಂಗಿಲ್ಲ, ಹೆಚ್ಚು ಗೊಬ್ಬರ ಅನಿಲ ಯಂತ್ರ ಮಾಡ್ಕೊಂಡು ಗೊಬ್ಬರ ಅನಿಲ ಇದೆ ಸರ್. ಇದೆ ದಿನ ಎಷ್ಟು ಹಾಲು ಸಂಗ್ರಹ ಆಗುತ್ತದೆ, ಎಷ್ಟು ಕರಿತೀವಿ ನಿಮ್ಮ ಮನೆಯಲ್ಲಿ ಸರ್? ನಮ್ಮ ಮನೆ ಒಂದು 65 ಲೀಟರ್ ಆಗ್ತದೆ ಬೆಳಗ್ಗೆ ಸಂಜೆ ಕೂಡಿ ಸರ್. ಆ ನಂತರ ನೀವು ಬೇರೆದವರಿಂದ ಕಲೆಕ್ಟ್ ಮಾಡ್ತಿರಲ್ಲ? ಡೈರಿ ಇದೆ ಸರ್, ಡೈರಿಗೆ ನಮ್ಮ ಡೈರಿಗೆ ನಾವೇ ಹಾಕೊಂಡು ಆಮೇಲೆ ಬೇರೆ ರೈತರು ನಮ್ಮ ಡೈರಿಗೆ ತಂದು ಹಾಕ್ತಾರೆ ಸರ್ ಹಾಲನ್ನು. ಬೇರೆ ಹಳ್ಳಿಗಳಿಂದನೂ ನಮ್ಮ ಕೆಲಸದ ಒಂದು ನಿರ್ವಹಣೆ ನೋಡಿಕೊಂಡು ತುಂಬಾ ಹಳ್ಳಿ ಒಂದು 15-16 ಹಳ್ಳಿಯಿಂದನೂ ಹಾಲು ಬರ್ತದೆ ಸರ್. ಅಂದ್ರೆ ಅಲ್ಲೊಬ್ರು ಸಂಗ್ರಹ ಮಾಡ್ತಾರೆ, ಅವ್ರು ತಂದು ಕೊಡ್ತಾರೆ. ಅಂದ್ರೆ ಅಲ್ಲಿ ರೈತರನ್ನೇ ಅವ್ರ ಹಾಲು ಜೊತೆಗೇನೆ ಅಲ್ಲಿ ನಮ್ಮ ಹಾಲನ್ನು ತಗೊಂಡು ಹೋಗಿ ಅಂತ ಹೇಳಿದಾಗ ಪೆಟ್ರೋಲ್ ಖರ್ಚಿಗೆ ಒಂದಿಷ್ಟು ಹಣ ಕೊಡ್ತಾರೆ, ಹಿಂಗಾಗಿ ಅವ್ರು ತಗೊಂಡ್ಬರ್ತಾರೆ. ಒಬ್ಬೊಬ್ರು ಒಂದು 30 ಹಾಲು 35-40 ಹಾಲುವರೆಗೂ ತಗೊಂಡ್ಬರ್ತಾರೆ ಸರ್. ಆ ಥರದ ಒಂದು 4-5 ಬ್ಯಾಚ್ ಜನ ಇದ್ದಾರೆ ಸರ್. ಈ ಮಂಗಳವಾರದಿಂದನೇ ಇಬ್ರು ಬರ್ತಾರೆ ಹಳ್ಳಿಗಳಿಂದ, ರಾಮಪುರ ಸೈಡ್ ಕಡೆಯಿಂದ ಒಬ್ರು ಬರ್ತಾರೆ, ಅಜಗಮ್ಮ ಕಡೆಯಿಂದ ಒಬ್ರು ಬರ್ತಾರೆ, ಬಾಣಸಗಿರಿ ಕಡೆಯಿಂದ ಒಬ್ರು ಬರ್ತಾರೆ, ಮಾಗವಾಡದಿಂದ ಈ ತರ. ಈಗ ಖರ್ಚು ಇಲ್ಲಿ ಜಾಸ್ತಿ ಬರುತ್ತೆ, 50% ನಾವು ಖರ್ಚು ಮಾಡಲೇಬೇಕು ಅಂದ್ರಲ್ಲ, ಎಲ್ಲಿ ಖರ್ಚು ಜಾಸ್ತಿ ಬರುತ್ತೆ ನಿಮಗೆ? ದಾಣೆ ಬೆಳಿಗ್ಗೆ ಸಂಜೆ ಸ್ವಲ್ಪ ಆದ್ರೂ ಹಾಕಲೇಬೇಕು ಸರ್, ಅವ್ ಅದಕ್ಕಾಗಿ ಎರಡಾಗಿ ಬಿಟ್ಟಿರ್ತಾವ ಸರ್. ಏನ್ ದಾಣೆ ಕೊಂಡ್ಕೋಬೇಕಾದ್ರೆ ಸರ್? ಪೀರ್ಸು, ಆಮೇಲೆ ಪಾಲಿಸ್ ತೌಡು, ಆಮೇಲೆ ಹತ್ತಿಕಾಳು ಹಿಂಡಿ, ಇದೆಲ್ಲ ಹುಳ್ಳಿ ಓನಾಗಿ ರೆಡಿ ಮಾಡ್ಕೋತೀವಿ ಸರ್ ನಾವು. ಹೆಚ್ಚು ಫೀಡ್ಸ್ ಅಂತ ಹಾಕೋದಿಲ್ಲ ಡೈರೆಕ್ಟ್ ಸರ್, ಓನಾಗಿನ ರೆಡಿ ಮಾಡಿನೇ ಹಾಕೋದು ಸರ್. ಹೇಗ್ ಮಾಡ್ತಾರೆ ಹೇಳಿ ಅದನ್ನ ಸ್ವಲ್ಪ? ಪದರ ಪದರಾಗಿ ಹತ್ತಿಕಾಯಿ ಹಿಂಡಿ ತಗೊಂಡ್ಬರ್ತೇವೆ ಸರ್, ಆಮೇಲೆ ಪಾಲಿಸ್ ತೌಡು ತಗೊಂಡ್ಬರೋದು, ಆಮೇಲೆ ಹುಳ್ಳಿ ಓಡಿಸೋದು, ಗೊಂಜಾಳ ಓಡಿಸೋದು ಸರ್. ಆಮೇಲೆ ಇದು ಫೀಡ್ಸ್ ಒಂದು 20% 25% ಅಷ್ಟೇ ಹಾಕ್ತೀವಿ ಸರ್. ಅದಕ್ಕೆ ಲೇರ್ ಲೇರ್ ಹಾಕಿ ಅದನ್ನ ಮಿಕ್ಸ್ ಮಾಡಿ ಆಮೇಲೆ ದನಗಳಿಗೆ ಕೊಡ್ತೀವಿ ಸರ್. ಫೀಡ್ ಅನ್ನ ನೀವೇ ಉಪಯೋಗಿಸ್ತೀರೋ ಅಥವಾ ಬೇರೆ ರೈತರಿಗೂ ಕೂಡ ಕೇಳಿದ್ರೆ ಕೊಡ್ತೀರೋ ಹೇಗೆ? ಮೊದಲು ಕೊಡ್ತಿದ್ದೆ ಸರ್, ಇವಾಗ ಕೊಡ್ತಾ ಇಲ್ಲ, ಅಷ್ಟ ಕಚ್ಚಾ ವಸ್ತು ಸಿಗ್ತಾ ಇಲ್ಲ ಸರ್. ಈ ತೌಡು ಅಂತ ಇಂಥದ್ದು ಸ್ವಲ್ಪ ಪಾಲಿಸ್ ತೌಡು ಸಿಗೋದು ಕಡಿಮೆ ಇದೆ. ಫೀಡ್ಸ್ ಅಂತೂ ಇವಾಗ ಕೊಡ್ತಾ ಇದ್ದೀವಿ ಸರ್, ತಗೊಂಬಂದು ಕೊಂಡ್ಕೊಂಬಂದು ಅವ್ರು ಕೊಡ್ತಾರೆ. ಹೌದೌದು ಸರ್. ಅದೊಂದು ಇಲ್ಲಿ ಡೈರಿಯಲ್ಲಿ ಏನು ನಿಯಮ ಇದೆ ಅಂತಂದ್ರೆ, ರೈತರಿಗೆ ಹೊರೆ ಆಗಬಾರ್ದು ಅಂತೇಳಿ ಒಂದು ಚೀಲದ ಅಮೌಂಟ್ ಒಂದು 1100 ರೂಪಾಯಿ ಇದ್ರೆ ಅದನ್ನ 3 ವಾರದಲ್ಲಿ ಕಟ್ ಮಾಡ್ತೀವಿ ಸರ್. ಒಮ್ಮೆಲೆ 1100 ರೂಪಾಯಿ ಕಟ್ ಮಾಡೋದಿಲ್ಲ ಸರ್, ಅವ್ರ ಹಾಲಿನಲ್ಲಿ ಕಂತು ಕಂತಾಗಿ 3 ಹಂತನಲ್ಲಿ ಕಟ್ ಮಾಡಿ ಕೊಡ್ತೀವಿ ಸರ್. ಅವ್ರಿಗೆ ಒಂದ್ ಸ್ವಲ್ಪ ಅನುಕೂಲ ಆಗ್ತದೆ ಸರ್. ನಮ್ಮ ಮಾರ್ಕೆಟ್ನಲ್ಲಿ ಆತರ ಇರೋದಿಲ್ಲ ಸರ್, ಅಲ್ಲಿ ಅಂಗಡಿಗೆ ಹೋದ್ರೆ ಅವನು 1100 ರೂಪಾಯಿ ಕೊಟ್ಟೆ ತರಬೇಕು, ಇಲ್ಲಿ ಆತರ ಇಲ್ಲ.

ನಮ್ಮೆಲ್ಲ ಶ್ರೋತೃಗಳಿಗೆ ಪೂಜಾ ಮಾಡುವ ನಮಸ್ಕಾರಗಳು. ಎಲ್ಲ ಶ್ರೋತೃಗಳಿಗೆ ರವಿ ಮಾಡುವ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತು ನಾವು ತಿಳಿಸೋರಿದ್ದೀವಿ ಒಂದು ಮಹತ್ವದ ವಿಷಯದ ಬಗ್ಗೆ. ಅದೇನು ಅಂದ್ರೆ, ಪರಿಶಿಷ್ಟ ಜಾತಿ ಹಾಗೂ ಇತರ ಹಿಂದುಳಿದ ವರ್ಗಗಳ ಜನರಿಗೆ ಮತ್ತು ವಂಚಿತ ಸಮುದಾಯಗಳಿಗೆ ಆರ್ಥಿಕ ಸಹಾಯದಲ್ಲಿ ಬಡ್ಡಿಗೆ ಸಬ್ಸಿಡಿ ಕೊಡುವ ವಿಶ್ವಾಸ್ ಯೋಜನೆಯ ಬಗ್ಗೆ. ಕೇಳುಗರೆ, ನಿಮಗೆ ಈ ವಿಷಯ ಸ್ವಲ್ಪ ಹೊಸತು ಅನಿಸಬಹುದು. ಯಾಕೆಂದ್ರೆ ಈ ವಿಶ್ವಾಸ್ ಯೋಜನೆಯನ್ನ ಭಾರತ ಸರ್ಕಾರ ಇತ್ತೀಚೆಗೆ ಅಂದ್ರೆ 2020-21 ಶುರು ಮಾಡಿದೆ. ಈ ವಿಶ್ವಾಸ್ ಯೋಜನೆಯ ವಿಸ್ತೃತ ಹೆಸರು VISVAS. ಪೂಜಾ ಅವರೇ, ವಿಶ್ವಾಸ್ ನ ಸಂಪೂರ್ಣ ಹೆಸರು ಏನು ಅಂತ ಹೇಳಿದ್ರೆ ಕೇಳುಗರಿಗೆ ಅರ್ಥ ಆಗಬಹುದು. ವಿ ಅಂದ್ರೆ ವಂಚಿತ, ಐ ಅಂದ್ರೆ ಇಕಾಯಿ, ಇದು ಹಿಂದಿ ಪದ, ಘಟಕ ಅಂತ ಅರ್ಥ ಬರುತ್ತೆ. ಎಸ್ ಅಂದ್ರೆ ಸಮೂಹ, ಮತ್ತೆ ವಿ ಅಂದ್ರೆ ವರ್ಗ, ಎ ಅಂದ್ರೆ ಆರ್ಥಿಕ, ಮತ್ತು ಎಸ್ ಅಂದ್ರೆ ಸಹಾಯತೆ. ಒಟ್ಟಿಗೆ ಹೇಳಿದಾಗ ಏನಾಗುತ್ತೆ ರವಿ? ವಂಚಿತ, ಇಕಾಯಿ, ಸಮೂಹ ಮತ್ತು ವರ್ಗಗಳ ಆರ್ಥಿಕ ಸಹಾಯತೆ ಯೋಜನೆ ವಿಶ್ವಾಸ್ ಅಂತ ಆಗುತ್ತೆ. ಸಮಾಜದ ಹಿಂದುಳಿದ ವರ್ಗಗಳ, ಪರಿಶಿಷ್ಟ ಜಾತಿಗಳ, ಬಡ ಸಮುದಾಯಗಳ, ವಂಚಿತ ಜನರ ಸಾಲದ ಬಡ್ಡಿಗೆ ಸಬ್ಸಿಡಿ ಕೊಡುವಂತಹ ಯೋಜನೆ ಈ ವಿಶ್ವಾಸ್ ಯೋಜನೆ. ತುಂಬಾ ಪ್ರಯೋಜನಕಾರಿ ಯೋಜನೆ ಇದು. ಸರಿ, ಈಗ ಈ ಬಗ್ಗೆ ಇನ್ನಷ್ಟು ತಿಳಿಯೋದಕ್ಕೂ ಮೊದಲು ಕೇಳಿ ಬರೋಣ ಒಂದು ಚಿತ್ರಗೀತೆಯನ್ನ, ಆಗಬಹುದಾ? ಖಂಡಿತ. ಇಂಪಾದ ಹಾಡಿನ ನಂತರ ಶ್ರೋತೃಗಳೇ, ಈಗ ಕೇಳಿ ವಿಶ್ವಾಸ್ ಯೋಜನೆಯ ಬಗ್ಗೆ ಮಾಹಿತಿ ಕೊಡೋ ಇಂದಿನ ಕಥೆಯನ್ನ. ಇದನ್ನ ಗಮನವಿಟ್ಟು ಕೇಳಿ, ಏಕೆಂದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ಈ ಕಥೆಯನ್ನಾಧರಿಸಿದ ಒಂದು ಪ್ರಶ್ನೆಯನ್ನ ಕೇಳ್ತೀವಿ. ಅದಕ್ಕೆ ಸರಿಯಾದ ಉತ್ತರವನ್ನ ನಮಗೆ ಕಳುಹಿಸಿದ ಒಬ್ಬ ಅದೃಷ್ಟಶಾಲಿಗಳು ಗೆಲ್ಲಬಹುದು 200 ರೂಪಾಯಿಗಳ ನಗದು ಬಹುಮಾನವನ್ನ. ಹಾಗಾದ್ರೆ ಬನ್ನಿ ಹೋಗೋಣ ಒಂದು ಹಳ್ಳಿಗೆ. ಅಲ್ಲಿ ಒಂದು ಸ್ವಸಹಾಯ ಸಮೂಹದ ಮುಖ್ಯಸ್ಥೆ ರಮಾದೇವಿಯವರು ತುಂಬಾ ಖುಷಿಯಲ್ಲಿರೋ ಹಾಗೆ ಕಾಣ್ತಾ ಇದೆ. ಸರಳಾ, ಓ ಸರಳಾ, ಎಲ್ಲಿದೀಯಾ? ಬೇಗ ಬಾ ಇಲ್ಲಿ. ಏನಾಯ್ತು ರಮಕ್ಕ, ತುಂಬಾ ಖುಷಿಯಲ್ಲಿರೋ ಹಾಗಿದೆ, ಅಂತದ್ದೇನಾಯ್ತು? ಸರಳಾ, ಒಳ್ಳೆ ಸುದ್ದಿ ಏನು ಅಂದ್ರೆ, ನಮ್ಮ ಸ್ವಸಹಾಯ ಸಮೂಹದ 4 ಲಕ್ಷ ರೂಪಾಯಿ ಸಾಲ ಇದೆ. ಅದ್ರ ಬಗ್ಗೆ ಒಂದು SMS ಬಂದಿದೆ. SMS? ಏನ್ ಬರ್ಕೊಂಡಿದೆ ಅದರಲ್ಲಿ ರಮಕ್ಕ? ನಮ್ಮ ಲೋನ್ ನ ಬಡ್ಡಿಗೆ ವರ್ಷಕ್ಕೆ 5% ಸಬ್ಸಿಡಿ ಸಿಗುತ್ತಂತೆ. ನಮ್ಗೆ ಲೋನ್ ದುಡ್ಡನ್ನ ಜಾಸ್ತಿ ಉಪಯೋಗಿಸಬಹುದು. ತುಂಬಾನೇ ಒಳ್ಳೆ ಸುದ್ದಿ ತಂದಿಯಲ್ಲ ರಮಕ್ಕ. ಬಡ್ಡಿಗೆ ಸಬ್ಸಿಡಿ ಸಿಕ್ಕಿದ್ರೆ ನಮ್ ಬಿಸ್ನೆಸ್ ಗೆ ತುಂಬಾ ಲಾಭ. ಹೌದಮ್ಮ, ಹೌದು ರಮಕ್ಕ. ಸರಳಕ್ಕ, ಅರೆ ಸುನೀಲ್, ನಾನೊಂದ್ ಮಾತು ಕೇಳಬಹುದಾ? ಅರೆ ಸುನೀಲ್, ಏನಾಯ್ತು? ಮುಖದಲ್ಲಿ ಚಿಂತೆ ಇದ್ದಂಗಿದೆ. ಏನ್ ಮಾಡೋದು ರಮಕ್ಕ, ನನ್ ವ್ಯಾಪಾರ ಪೂರ್ತಿ ಲಾಸ್ ಆಗ್ತಾ ಇದೆ. ನೀವಾದ್ರೆ ಒಂದು ಸ್ವಸಹಾಯ ಸಮೂಹ ಮಾಡ್ಕೊಂಡ್ರಿ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಕೂತಿದ್ದೀರಿ. ಎಲ್ಲಿ ಕೂತ್ಕೊಂಡಿದೀವೋ, ಎಲ್ರು ಸೇರಿ ಕೆಲ್ಸ ಮಾಡ್ತಾ ಇದೀವಲ್ಲ, ಅದಕ್ಕೇನೆ ನಮ್ಗೆ ಸ್ವಲ್ಪ ಇನ್ಕಮ್ ಬರ್ತಾ ಇರೋದು. ಹೇಗಾದ್ರೂ ಮಾಡಿ ಮನೆ ಮಾರು ನೋಡ್ಕೊಂಡು ಹೋಗ್ಬೇಕಲ್ಲ. ತುಂಬಾ ಒಳ್ಳೆ ಮಾತು ಅಕ್ಕ, ಆದ್ರೆ ನನ್ಗೆ ಕೆಲ್ಸ ಗೊತ್ತಿದೆ. ಆದ್ರೆ ವ್ಯಾಪಾರ ಬೆಳೆಸ್ಬೇಕು ಅಂದ್ರೆ ದುಡ್ಡೇ ಇಲ್ಲ. ನನಗೂ ಎಲ್ಲಿಂದಾದ್ರೂ ಲೋನ್ ಕಿನ್ ಸಿಗ್ಬೋದಾ ನಿಂತರ? ಬಡ್ಡಿ ಕಮ್ಮಿ ಇರುವಂತದ್ದು, ಬೇಗ ಸಿಗುವಂತದ್ದು? ಖಂಡಿತ ಸಿಗತ್ತಪ್ಪ. ವಿಶ್ವಾಸ್ ಯೋಜನೆ ಅಡಿಯಲ್ಲಿ ನಿನಗೂ ಸಾಲಕ್ಕೆ ಸಬ್ಸಿಡಿ ಸಿಗಬಹುದು. ನಮ್ ಸ್ವಸಹಾಯ ಸಮೂಹಕ್ ಸಿಕ್ಕಂಗೆ. ನಿಮಗಾದ್ರೆ ಸಮೂಹ ಅಂತಿದೆ, ಆದ್ರೆ ನಾನು ಒಬ್ಬಂಟಿ. ನನಗೂ ಲೋನಿಗೆ ಸಬ್ಸಿಡಿ ಸಿಗ್ಬೋದಾ? ಹ್ಮ್ ಸುನಿಲ್, ನಿನಗೂ ಸಿಗಬಹುದು. ನಿಂಗೂ ಗೊತ್ತಲ್ಲ, ವಿಶ್ವಾಸ್ ಯೋಜನೆ ನಮ್ಮಂತ SC ಮತ್ತು OBC ಜನರಿಗಾಗಿಯೇ ಇರೋದು ಅಂತ. ಹಾ ಗೊತ್ತು, ಆದ್ರೆ ನನಗೆ ಇದರಿಂದ ವೈಯಕ್ತಿಕವಾಗಿ ಪ್ರಯೋಜನ ಆಗ್ಬೋದ ರಮಕ್ಕ? ಹೌದು ಸುನಿಲ್, ವಿಶ್ವಾಸ್ ಯೋಜನೆಯಲ್ಲಿ ಬ್ಯಾಂಕ್ ಇಂದ ತಗೊಂಡ ಲೋನ್ ಗೆ ಸಬ್ಸಿಡಿ ಕೊಡಿಸೋ ವ್ಯವಸ್ಥೆ ಇದೆ. ಹಂಗಂದ್ರೆ ನಾವು ತಗೊಂಡಿರೋ ಲೋನಿನ ಬಡ್ಡಿಗೆ ವರ್ಷಕ್ಕೆ 5% ಸಬ್ಸಿಡಿ ಕೊಡಲಾಗತ್ತೆ. ಬಡ್ಡಿ ಕಡಿಮೆ ಆದಾಗ ಲೋನ್ ಹಣನ ನಾವು ಹೆಚ್ಚು ನಮ್ ಕೆಲ್ಸಕ್ಕೆ ಬಳಸ್ಕೋಬಹುದು. ಇದೇ ವಿಶೇಷತೆ ಈ ವಿಶ್ವಾಸ್ ಯೋಜನೆದು ಅಲ್ವಾ ರಮಕ್ಕ? ಹೌದು, ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ ಇಂದ, ಕ್ಷೇತ್ರೀಯ ಗ್ರಾಮೀಣ ಬ್ಯಾಂಕ್ ಇಂದ ಅಥವಾ ಬೇರೆ ಫೈನಾನ್ಸ್ ನಿಂದ 2 ಲಕ್ಷ ರೂಪಾಯಿ ಲೋನ್ ತಗೊಂಡಿರೋ SC OBC ಲಾಭಾರ್ಥಿಗಳ ಆ ಲೋನಿನ ಬಡ್ಡಿಗೆ ವರ್ಷಕ್ಕೆ 5% ಸಬ್ಸಿಡಿ ಸಿಗುತ್ತೆ. ಆದ್ರೆ ಕಂಡೀಷನ್ ಏನು ಅಂದ್ರೆ, ಅವ್ರ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಕಮ್ಮಿ ಇರಬೇಕು. ಅಲ್ವಾ ರಮಕ್ಕ? ಹಾ, ತುಂಬಾ ಜಾಣೆ ನಮ್ಮ ಸರಳ. ನೀನು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ಯಾ ರಮಕ್ಕ? ನಿಮ್ ಸ್ವಸಹಾಯ ಸಮೂಹಕ್ಕೆ ಎಷ್ಟು ಸಬ್ಸಿಡಿ ಕೊಡ್ತಾರೆ ಬಡ್ಡಿಗೆ? ಸುನಿಲ, ನಮ್ಮಂತ ಯಾವೆಲ್ಲ ಸ್ವಸಹಾಯ ಸಮೂಹಗಳು ರಾಷ್ಟ್ರೀಯ ಗ್ರಾಮೀಣ ಆಜೀವಿಕಾ ಮಿಷನ್ ಅಥವಾ ರಾಷ್ಟ್ರೀಯ ಶಹರಿ ಆಜೀವಿಕಾ ಮಿಷನ್ ಅಥವಾ ನಬಾರ್ಡ್ ಅಡಿಯಲ್ಲಿ ಆಗಿರುವಂಥವು, ಮತ್ತು ಯಾವ ಸಮೂಹ 4 ಲಕ್ಷ ರೂಪಾಯಿವರೆಗೆ ಸಾಲ ತಗೊಂಡಿದೆಯೋ ಅದಕ್ಕೂ ಕೂಡ ಬಡ್ಡಿಲಿ ವರ್ಷಕ್ಕೆ 5% ಸಬ್ಸಿಡಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಅದು ಸರಿ ನಮ್ಮಕ್ಕ, ಈ ವಿಶ್ವಾಸ ಯೋಜನೆಯಿಂದ ನಡೆಸೋರು ಯಾರು? ನಾನ್ ಹೇಳ್ತೀನಿ, ಇದನ್ನ ನಡೆಸೋದು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ, ಅಂದ್ರೆ NSFDC. ಇನ್ನೊಂದು ಅಂದ್ರೆ ರಾಷ್ಟ್ರೀಯ ಹಿಂದುಳಿದ ವರ್ಗ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ಅಂದ್ರೆ NBCFDC. ಯಾವೆಲ್ಲ ಬ್ಯಾಂಕ್ ಅಥವಾ ಫೈನಾನ್ಸ್ ಕಂಪನಿಗಳು ಈ 2 ಏಜೆನ್ಸಿಗಳ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡಿವೆಯೋ ಅವೆಲ್ಲಾನು ಲೋನ್ ತಗೊಂಡಿರೋ ನಮ್ಮಂಥವರ ಡಾಟಾವನ್ನ ವಿಶ್ವಾಸ್ ಪೋರ್ಟಲ್ ನಲ್ಲಿ ಅಂದ್ರೆ ವೆಬ್ಸೈಟ್ ನಲ್ಲಿ ಕಳಿಸ್ತವೆ. ಆಮೇಲೆ NBCFDC ಮತ್ತು NSFDCಗಳು ಎಲ್ಲಾ ಔಪಚಾರಿಕತೆ ಪೂರ್ತಿ ಆದ್ಮೇಲೆ ನಮಗೆ PFMS ಮೂಲಕ ನಮ್ಮ ಆಧಾರ್ ಲಿಂಕ್ ಆಗಿರೋ ಬ್ಯಾಂಕ್ ಖಾತೆಗೆ 5% ಸಬ್ಸಿಡಿಯನ್ನ ಡೈರೆಕ್ಟ್ ಆಗಿ ಕಳಿಸ್ತವೆ. ಆಮೇಲೆ ನಮಗೆ ನಮ್ಮ ಮೊಬೈಲ್ ಫೋನ್ ನಲ್ಲಿ SMS ಮೂಲಕ ಈ ವಿಷಯನ ತಿಳಿಸ್ತಾರೆ. ಇದರರ್ಥ ಎಲ್ಲಾನು ಪಾರದರ್ಶಕವಾಗಿರ್ತವೆ. ತಿಳಿತ ಸುನಿಲ? ತಿಳಿತ. ಇನ್ನು ನಾನು ಈ ವಿಶ್ವಾಸ ಯೋಜನೆ ಪ್ರಯೋಜನ ಪಡ್ಕೊಳ್ಳೋ ಬಗ್ಗೆ ಯೋಚಿಸ್ತೀನಿ. ನನ್ನ ಆಸೆನೂ ಈಡೇರೋ ಹಾಗೆ ಮಾಡ್ಕೊಡ್ತೀನಿ. ಶ್ರೋತೃಗಳೇ, ಇದೀಗ ನೀವು ಕೇಳಿದಿರಿ ವಂಚಿತ ಘಟಕ ಸಮೂಹ ಮತ್ತು ವರ್ಗಗಳ ಆರ್ಥಿಕ ಸಹಾಯತೆಯ ಯೋಜನೆ ವಿಶ್ವಾಸ್ ಯೋಜನೆಯ ಬಗ್ಗೆ. ಈ ಯೋಜನೆಯ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನೀವು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವೆಬ್ಸೈಟ್ www.socialjustice.nic.in ಗೆ ಭೇಟಿ ಕೊಡಬಹುದು. ಇಂದಿನ ವಿಷಯವಾಗಿ ನಿಮಗೆ ಬೇರೆ ಏನಾದರೂ ಮಾಹಿತಿ ಬೇಕಾಗಿದ್ರೆ ಅಥವಾ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮದೇನಾದರೂ ಸಲಹೆ ಸೂಚನೆಗಳಿದ್ರೆ ನೀವು NBCFDC ವೆಬ್ಸೈಟ್ www.nbcfdc.gov.in ಅಥವಾ NSFDC ವೆಬ್ಸೈಟ್ www.nsfdc.nic.in ನಲ್ಲಿ ಕೊಟ್ಟಿರುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಈಗ ಬಹುಮಾನದ ಪ್ರಶ್ನೆಯನ್ನು ಕೇಳೋದಕ್ಕೆ ಸಮಯ. ಇದಕ್ಕೆ ಸರಿಯಾದ ಉತ್ತರವನ್ನು ನಮಗೆ ಪೋಸ್ಟ್ ಕಾರ್ಡ್ ಅಥವಾ ಇಮೇಲ್ ಮೂಲಕ ಕಳುಹಿಸಿ ನೀವು ಗೆಲ್ಲಬಹುದು 200 ರೂಪಾಯಿಗಳ ನಗದು ಬಹುಮಾನ. ಶ್ರೋತೃಗಳೇ, ನೀವು ನಿಮ್ಮ ಉತ್ತರದ ಜೊತೆ ಇಂದಿನ ಎಪಿಸೋಡ್ ನಂಬರ್ ಮತ್ತು ನಿಮ್ಮ ಮೊಬೈಲ್ ನಂಬರ್ ಅನ್ನು ಬರೆಯುವುದಕ್ಕೆ ಮರಿಬೇಡಿ. ನಿಮ್ಮ ಉತ್ತರ ನಮ್ಮನ್ನು 1 ವಾರದ ಒಳಗೆ ಬಂದು ತಲುಪಬೇಕು. ಸರಿ, ಈಗ ನೋಟ್ ಮಾಡಿಕೊಳ್ಳಿ ಇಂದಿನ ಪ್ರಶ್ನೆ. ರಮಾದೇವಿ ಮತ್ತು ಸರಳ ಯಾವ ಸಮೂಹದ ಸದಸ್ಯರು? ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿಸಿಕೊಳ್ಳಿ. ರಮಾದೇವಿ ಮತ್ತು ಸರಳ ಯಾವ ಸಮೂಹದ ಸದಸ್ಯರು? ನಿಮ್ಮ ಉತ್ತರವನ್ನು ಕಳುಹಿಸಬೇಕಾದ ವಿಳಾಸ ಸಂಭಾಳಿಸುತ್ತ ಸಾಗೋಣ ಬಾಳಪಥದಲ್ಲಿ, ಎಪಿಸೋಡ್ ನಂಬರ್ 59, ಪೋಸ್ಟ್ ಬಾಕ್ಸ್ ನಂಬರ್ 3565, ಹೊಸದೆಹಲಿ 110024. ನಮ್ಮ ಇಮೇಲ್ ಐಡಿ radio.sjjr2021@gmail.com. ಶ್ರೋತೃಗಳೇ, ಈ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಿಮ್ಮನ್ನು ತಲುಪಿತು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ನ ಸೌಜನ್ಯದಿಂದ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಹಾಜರಾಗ್ತೀವಿ ಹೊಸದೊಂದು ವಿಷಯದೊಂದಿಗೆ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನಮ್ಮ ನಮಸ್ಕಾರ. ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.